ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ, ಶುಕ್ಲಾಂಬರಧರಂ ವಿಷ್ಣು, ಶಶಿವರ್ಣಂ ಚತುರ್ಭುಜಂ, ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋಂ. ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಾಧ್ಯಾಹ್ನಿಕಂ ಕರಿಷ್ಯೇ. ಓಂ ಶ್ರೀ ಕೇಶವಾಯ ನಮಃ. ಆಪೋ ಹಿಷ್ಠಾಮಯೋ ಭುವಃ ತಾನ ಊರ್ಜೇ ದಧಾತನ ಮಹೇರಣಾಯ ಚಕ್ಷಸೇ. ಯೋ ವಃ ಶಿವತಮೋ ರಸಃ ತಸ್ಯ ಭಾಜಯತೇ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವಃ ಯಸ್ಯ ಕ್ಷಯಾಯ ಜಿನ್ವಥಾ ಆಪೋ ಜನಯಥಾಚನಃ. ಓಂ ಭೂರ್ಭುವಃ ಸುವಃ. ಆಪಃ ಪುನಂತು ಪೃಥಿವೀಂ ಪೃಥಿವೀಪೂತಾ ಪುನಾತು ಮಾಂ. ಪುನಂತು ಬ್ರಹ್ಮಣಸ್ಪತಿರ್ಬ್ರಹ್ಮಪೂತಾ ಪುನಾತು ಮಾಂ. ಯದುಚ್ಛಿಷ್ಟಮಭೋಜ್ಯಂ ಯದ್ವಾ ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಮಾಪೋ ಸತಾಂಚ ಪ್ರತಿಗ್ರಹಗ್ಸ್ವಾಹಾ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ. ದಧಿಕ್ರಾವಿಣ್ಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣ ಆಯೋಗುಂ ಶಿತಾರಿಷತ್. ಆಪೋ ಹಿಷ್ಠಾಮಯೋ ಭುವಃ ತಾನ ಊರ್ಜೇ ದಧಾತನ ಮಹೇರಣಾಯ ಚಕ್ಷಸೇ. ಯೋ ವಃ ಶಿವತಮೋ ರಸಃ ತಸ್ಯ ಭಾಜಯತೇ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವಃ ಯಸ್ಯ ಕ್ಷಯಾಯ ಜಿನ್ವಥಾ ಆಪೋ ಜನಯಥಾಚನಃ. ಓಂ ಭೂರ್ಭುವಃ ಸುವಃ. ಓಂ ಭೂರ್ಭುವಃ ಸುವಃ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸುವಃ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋಂ. ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಾಧ್ಯಾಹ್ನಿಕ ಕಾಲಾತೀತ ಪ್ರಾಯಶ್ಚಿತ್ತ ಅರ್ಘ್ಯ ಪ್ರದಾನಂ ಕರಿಷ್ಯೇ. ಓಂ ಭೂರ್ಭುವಃ ಸುವಃ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸುವಃ. ಅಸಾವಾದಿತ್ಯೋ ಬ್ರಹ್ಮ ಬ್ರಹ್ಮೈವಾಹಮಸ್ಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಕೇಶವ, ನಾರಾಯಣ, ಮಾಧವ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ. ಆದಿತ್ಯಂ ತರ್ಪಯಾಮಿ, ಸೋಮಂ ತರ್ಪಯಾಮಿ, ಅಂಗಾರಕಂ ತರ್ಪಯಾಮಿ, ಬುಧಂ ತರ್ಪಯಾಮಿ, ಬೃಹಸ್ಪತಿಂ ತರ್ಪಯಾಮಿ, ಶುಕ್ರಂ ತರ್ಪಯಾಮಿ, ಶನೈಶ್ಚರಂ ತರ್ಪಯಾಮಿ, ರಾಹುಂ ತರ್ಪಯಾಮಿ, ಕೇತುಂ ತರ್ಪಯಾಮಿ, ಕೇಶವಂ ತರ್ಪಯಾಮಿ, ನಾರಾಯಣಂ ತರ್ಪಯಾಮಿ, ಮಾಧವಂ ತರ್ಪಯಾಮಿ, ಗೋವಿಂದಂ ತರ್ಪಯಾಮಿ, ವಿಷ್ಣುಂ ತರ್ಪಯಾಮಿ, ಮಧುಸೂದನಂ ತರ್ಪಯಾಮಿ, ತ್ರಿವಿಕ್ರಮಂ ತರ್ಪಯಾಮಿ, ವಾಮನಂ ತರ್ಪಯಾಮಿ, ಶ್ರೀಧರಂ ತರ್ಪಯಾಮಿ, ಹೃಷಿಕೇಶಂ ತರ್ಪಯಾಮಿ, పద్మనాభం తర్పయామి, దామోదరం తర్పయామి. ఓం అచ్యుతాయ నమః, అనంతాయ నమః, గోవిందాయ నమః. కేశవ నారాయణ మాధవ గోవింద విష్ణు మధుసూదన త్రివిక్రమ వామన శ్రీధర హృషీకేశ పద్మనాభ దామోదర శుక్లాంబరధరం విష్ణు శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే. ఓం భూః ఓం భువః ఓగుం సువః ఓం మహః ఓం జనః ఓం తపః ఓగుం సత్యం. ఓం తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓమాపో జ్యోతిరసోమృతం బ్రహ్మ భూర్భువస్సువరోం. మమోపాత్త సమస్త దురితక్షయద్వారా శ్రీ పరమేశ్వర ప్రీత్యర్థం మాధ్యాహ్నిక గాయత్రీ మహామంత్ర జపం కరిష్యే. ప్రణవస్య ఋషిర్బ్రహ్మా దేవీ గాయత్రీ ఛందః పరమాత్మా దేవత. భూరాది సప్త వ్యాహృతీనాం అత్రి భృగు కుత్స వసిష్ఠ గౌతమ కాశ్యప ఆంగీరస ఋషయః గాయత్రీ ఉష్ణిక్ అనుష్టుప్ బృహతి పంక్తి త్రుష్టుప్ జగత్యశ్చందాంసి అగ్ని వాయు అర్క వాగీష వరుణ ఇంద్ర విశ్వే దేవా దేవతాః. ఓం భూః ఓం భువః ఓగుం సువః ఓం మహః ఓం జనః ఓం తపః ఓగుం సత్యం. ఓం తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓమాపో జ్యోతిరసోమృతం బ్రహ్మ భూర్భువస్సువరోం. ఆయాత్వితి అనువాకస్య వామదేవ ఋషిః అనుష్టుప్ ఛందః గాయత్రీ దేవత. ఆయాతు వరదా దేవీ అక్షరం బ్రహ్మ సంమితం గాయత్రీం ఛందసాం మాతేదం బ్రహ్మ జుషస్వనః. ఓజోసి సహోసి బలమసి భ్రాజోసి దేవానాం ధామనామాసి విశ్వమసి విశ్వాయుః సర్వమసి సర్వాయురభిభూరోం. గాయత్రీమావాహయామి సావిత్రీమావాహయామి సరస్వతీమావాహయామి. సావిత్ర్యా ఋషిర్విశ్వామిత్రః నిజిర్గాయత్రీ ఛందః సవితా దేవత. ఓం భూర్భువస్సువః తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓం భూర్భువస్సువః తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓం భూర్భువస్సువః తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓం భూర్భువస్సువః తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓం భూర్భువస్సువః తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓం భూర్భువస్సువః తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓం భూః ఓం భువః ఓగుం సువః ఓం మహః ఓం జనః ఓం తపః ఓగుం సత్యం. ఓం తత్సవితుర్వరేణ్యం భర్గో దేవస్య ధీమహి ధియో యో నః ప్రచోదయాత్. ఓమాపో జ్యోతిరసోమృతం బ్రహ్మ భూర్భువస్సువరోం. మాధ్యాహ్నిక గాయత్రీ ఉపస్థానం కరిష్యే. ఉత్తమే శిఖరే దేవీ భూమ్యాం పర్వతమూర్ధని బ్రాహ్మణేభ్యో హ్యనుజ్ఞానం గచ్చ దేవి యథా సుఖం. ఆసత్యేన రజసా వర్తమానో నివేశయన్నమృతం మర్త్యం చ హిరణ్యయేన సవితారథేనా దేవో యాతి భువనా విపశ్యన్ ఉద్వయం తమసస్ పరిపశ్యంతో జ్యోతిరుత్తరం. ദേവം ദേവത്രാ സൂര്യമകന്മ ജ്യോതിരുത്തമം ഉദുത്യം ജാതവേദസം ദേവം വഹന്തി കേതവഃ ദൃശേ വിശ്വായ സൂര്യം ചിത്രം ദേവാനാമുദഗാദനീകം ചക്ഷുർമിത്രസ്യ വരുണസ്യാഗ്നേഃ ആപ്രാദ്യാവാ പൃഥിവീ അന്തരിക്ഷഗും സൂര്യ ആത്മാ ജഗതസ്തസ്ഥുശ്ശ്ച തച്ചക്ഷുർദേവഹിതം പുരസ്താച്ഛുക്രമുച്ചരത് പശ്യേമ ശരദശ്ശതം ജീവേമ ശരദശ്ശതം നന്ദാമ ശരദശ്ശതം മോദാമ ശരദശ്ശതം ഭവാമ ശരദശ്ശതകം ശൃണവാമ ശരദശ്ശതം പ്രബ്രവാമ ശരദശ്ശതമജീതാസ്യാമ ശരദശ്ശതം ജ്യോക്ച സൂര്യം ദൃശേ യ ഉദഗാന്മഹതോർണവാദ്വിഭ്രാജമാനഃ ശരീരസ്യ മധ്യാത് സമാവൃഷഭോ ലോഹിതാക്ഷഃ സൂര്യോപി പശ്ചിന്മനസാ പുനാതു സന്ധ്യായൈ നമഃ സാവിത്ര്യൈ നമഃ ഗായത്ര്യൈ നമഃ സരസ്വത്യൈ നമഃ സർവാഭ്യോ ദേവതാഭ്യോ നമോ നമഃ കാമോകാരിഷീന്മന്യുരകാരിഷീന് നമോ നമഃ അഭിവാദയേ വൈശ്വാമിത്ര ആഘമർഷണ കൗശിക ത്രയാരിഷേയ പ്രവരാൻവിത കൗശികഗോത്ര ആപസ്തംബസൂത്ര യജുശാഖാധ്യായീ ശ്രീകൃഷ്ണശർമാനാമാഹം അസ്മി ഭോഃ. പ്രാച്യൈ ദിശേ നമഃ ദക്ഷിണായൈ ദിശേ നമഃ പ്രതീച്യൈ ദിശേ നമഃ ഉദീച്യൈ ദിശേ നമഃ ഊർധ്വായ നമഃ അധരായ നമഃ അന്തരിക്ഷായ നമഃ ഭൂമ്യൈ നമഃ ബ്രഹ്മണേ നമഃ വിഷ്ണവേ നമഃ മൃത്യവേ നമഃ യമായ നമഃ യമായ ധർമ്മരാജായ മൃത്യവേ ചാന്തകായ ച വൈവസ്വതായ കാലായ സർവഭൂതക്ഷയായ ച ഔദുംബരായ ദഗ്നായ നീലായ പരമേഷ്ഠിനേ വൃകോദരായ ചിത്രായ ചിത്രഗുപ്തായ വൈ നമഃ ചിത്രഗുപ്തായ വൈ നമ ഓം നമ ഇതി. നർമ്മദായൈ നമഃ പ്രാതഃ നർമ്മദായൈ നമോ നിശി നമോസ്തു നർമ്മദേ തുഭ്യം ത്രാഹി മാം വിഷസർപ്പതഃ അപസർപ്പസർപ്പഭദ്രം തേ ദൂരം ഗച്ഛ മഹായശഃ ജനമേജയസ്യ യജ്ഞാം തേ അസ്തീകവചനം സ്മരന് ജരത്കാരോർജരത്കാർവാം സമുത്പന്നോ മഹായശാഃ അസ്തീകഃ സത്യസന്ധോ മാം പന്നഗേഭ്യോഭിരക്ഷതു പന്നഗേഭ്യോഭിരക്ഷത്വോം നമ ഇതി. ഋതകം സത്യം പരം ബ്രഹ്മപുരുഷം കൃഷ്ണപിംഗളം ഊർധ്വരേതം വിരൂപാക്ഷം വിശ്വരൂപായ വൈ നമഃ വിശ്വരൂപായ വൈ നമ ഓം നമ ഇതി. നമഃ സവിത്രേ ജഗദേക ചക്ഷുഷേ ജഗത്പ്രസൂതിസ്ഥിതിനാശഹേതവേ ത്രയീമയായ ത്രിഗുണാത്മധാരിണേ വിരിഞ്ചി നാരായണ ശങ്കരാത്മനേ ധ്യേയഃ സദാ സവിതൃമണ്ഡലമധ്യവർത്തീ നാരായണഃ സരസിജാസനസന്നിവിഷ്ടഃ കേയൂരവാന് മകരകുണ്ഡലവാന് കിരീടീഹാരീ ഹിരണ്മയ വപുഃ ധൃതശംഖചക്രഃ ശംഖചക്രഗദാപാണേ ദ്വാരകാനിലയാച്യുത ഗോവിന്ദപുണ്ഡരീകാക്ഷരക്ഷമാം ശരണാഗതം ആകാശാത് പതിതം തോയം യഥാ ഗച്ഛതി സാഗരം സർവദേവ നമസ്കാരഃ കേശവം പ്രതി ഗച്ഛതി കേശവം പ്രതി ഗച്ഛത്യോം നമ ഇതി. അഭിവാദയേ വൈശ്വാമിത്ര ആഘമർഷണ കൗശിക ത്രയാരിഷേയ പ്രവരാൻവിത കൗശികഗോത്ര ആപസ്തംബസൂത്ര യജുശാഖാധ്യായീ ശ്രീകൃഷ്ണശർമനാമാഹം അസ്മി ഭോഃ. കായേന വാചാ മനസേന്ദ്രിയൈർവാ ബുദ്ധ്യാത്മനാ വാ പ്രകൃതേ സ്വഭാവാത് കരോമി യദ്യത് സകലം പരസ്മൈ നാരായണായേതി സമർപ്പയാമി. അച്യുതായ നമഃ അനന്തായ നമഃ ഗോവിന്ദായ നമഃ കേശവ നാരായണ മാധവ ഗോവിന്ദ വിഷ്ണു മധുസൂദന ത്രിവിക്രമ വാമന ശ്രീധര ഹൃഷീകേശ പദ്മനാഭ ദാമോദര. അദ്യാനോ ദേവസവിതഃ പ്രജാവത്സാവീ സൗഭഗം പരാദുഷ്വപ്നിയഗുംസുവ विश्वानि देव सवितर्दुरितानि परासुवा यद्भद्रं तन्म आसुवा।